ಇರಲಿಂತ ತೋಯತಿ ವರ ಯಾರ ಬೆಳಮ್ಮಯ್ಯ ತೊಂಗಾತಿರಲಿಂತ ತೋಯತಿ ವರ ಯಾರ ಬೆಳಮ್ಮಯ್ಯ ಸಂಗೀತ ಪ್ರಿಯ ಮಂಗಲ ಸುಗುಣ ತರಂಗ ಮುನಿ ಕೋ ಮುನಿ ಕುಲ ತುಂಗ ಕನಂಬ ಸಂಗೀತ ಪ್ರಿಯ ಮಂಗಳ ಸುಗುಣ ತರಂಗ ಮುನಿ ಕೋ ಮುನಿ ಕುಲ ತುಂಗ ಕನಂಬ ತುಂಗ ತೀರದಿಂದ ತೋಯದಿ ವರ ಯಾರ ಬೇಳಮ್ಮಯ್ಯ ಚೆಲುವ ಪಣೆಯಲ್ಲಿ ತಿಲಕ ನಾಮಗಳು ನೋಡಮ್ಮಯ್ಯ ಚೆಲುವ ಪಣೆಯಲ್ಲಿ ತಿಲಕ ನಾಮಗಳು ನೋಡಮ್ಮಯ್ಯ ಸುಲಲಿತ ದಂಡಕ ಮಂಡಲ ಧರಿಸಿ ಅನ್ಯಾರ ನೋಡಮ್ಮಯ್ಯ ಸುಲಲಿತ ದಂಡಕ ಮಂಡಲ ಧರಿಸಿ ಅನ್ಯಾರ ನೋಡಮ್ಮಯ್ಯ ಕೋಣಗಿರಣ್ಯಕನಲ್ಲಿ ಜನಿಸಿದ ಪ್ರಹ್ಲಾದನುತ ಇಲ್ಲಿಗ ನಮ್ಮ ಕೋಣಗಿರಣ್ಯಕನಲ್ಲಿ ಜನಿಸಿದ ಪ್ರಹ್ಲಾದನುತ ಇಲ್ಲಿಗ ನಮ್ಮ ತುಂಗ ತೀರದಿ ನಿಂತ ತೋಯತಿ ವರನ್ಯಾರೆ ಕೈಳಮ್ಮಯ್ಯ ಸುಂದರ ಚರಣಾರವಿಂದಕ್ಕೆ ಶುಭಕೋತಿಯ ಪೊಂದಿ ಪೇಳಮ್ಮಯ್ಯ ಸುಂದರ ಚರಣಾರವಿಂದಕ್ಕೆ ಶುಭಕೋತಿಯ ಪೊಂದಿ ಪೇಳಮ್ಮಯ್ಯ ಪಂದಿಸಿ ಸುತಿಸಲು ಬಂದ ಭೂಮಿ ಸುರರಿಂದ ನೋಡಮ್ಮಯ್ಯ ವಂದಿಸಿ ಸುತಿಸಲು ಬಂದ ಭೂಮಿ ಸುರರಿಂದ ನೋಡಮ್ಮಯ್ಯ ತುಂಗ ತೀರದಿ ನಿಂತ ತೋಯತಿ ವರ ಯಾರ ಬೆಳಮ್ಮಯ್ಯ ಚಂದದಲಂಕೃತಿಯಿಂದ ಶೋಭಿಪಾನಂದ ನೋಡಮ್ಮಯ್ಯ ಚಂದಗಲ ಕೃತಿಯಿಂದ ಶೋಭಿಪಾನಂದ ನೋಡಮ್ಮಯ್ಯ ಹಿಂದೆ ವ್ಯಾಸದಾಯ ಮುನಿಯಾದ ನಿಪ ಕರ್ಣೇಂದ್ರಿಗಳ ತುರಯತಿ ಲಕಣಮ್ಮ ಹಿಂದೆ ವ್ಯಾಸದಾಯ ಮುನಿಯಾದ ನಿಪ ಕರ್ಣೇಂದ್ರಿಗಳ ಸುರಯ ತೀಂದ್ರ ಕಣಂಬ ತುಂಗ ತೀರದಿ ನಿಂತ ತೋಯತಿ ವರ ಯಾರ ಬೆಳಮ್ಮಯ್ಯ ಅಭಿನ ಭಜನಾರ್ದನ ವಿಕಲನ ಪದ ಧ್ಯಾನಿಸುವರು ನೋಡಮ್ಮಯ್ಯ ಅಭಿನವ ಜನಾರ್ದನ ವಿಕಲನ ಪದ ಧ್ಯಾನಿಸುವರು ನೋಡಮ್ಮಯ್ಯ ಅಭಿವಂದಿತರಿಗೆ ಅಖಿಲಾಸಗಳ ಸಲ್ಲಿಸುವ ಕಾಣಮ್ಮಯ್ಯ ಅಭಿವಂದಿತರಿಗೆ ಅಖಿಲಾಸಗಳ ಸಲ್ಲಿಸುವ ಕಾಣಮ್ಮಯ್ಯ ನವಮಣಿಯಂದದಿ ಬಹುವಿಧದಿಂದಲೇ ರಾಧಿಸುವನು ನೋಡಮ್ಮಯ್ಯ ನವಮಣಿಯಂದದಿ ಬಹುವಿಧದಿಂದಲೇ ರಾಧಿಸುವನು ನೋಡಮ್ಮಯ್ಯ ಶುಭ ಗುಣಗಣನಿಧಿ ರಾಘವೇಂದ್ರ ಗುರು ಶುಭ ಗುಣಗಣನಿಧಿ ರಾಘವೇಂದ್ರ ಗುರು ಅಬ್ಜ ಭವಾಂಡದಿ ಪ್ರಬಲ ಕಣಮ್ಮ ಅಬ್ಜ ಭವಾಂಡದಿ ಪ್ರಬಲ ಕಣಮ್ಮ ತುಂಬ ತೀರದಿ ನಿಂತ ತೋಯತಿ ವರ ಯಾರ ಬೆಳಮ್ಮಯ್ಯ ಮುನಿಕುಲ ತುಂಗ ಕಣಂಬ ಸಂಗೀತ ಪ್ರಿಯ ಮಂಗಳ ಸುಗುಣ ತರಂಗ ಮುನಿಕುಲ ತುಂಗ ಕಣಂಬ ತುಂಗ ತೀರದಿ ನಿಂತ ತೋಯತಿ ವರ ಯಾರೇ ಬೆಳಮ್ಮಯ್ಯ.